ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಹಿರಣ್ಯಾಕ್ಷವಧಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳು. ಸುವಿಚಾರ ಬಾಳುವುದು ಜಗದೀಗೆ ಶೀಲವಂತರು ಎನಿಸಿ ಬಾಳುವುದು ಜಗದೀ ಕೂಳ ವೃಂದಿಯನೆ ಸಗಲೇಕೆ ಕಾನನದೀಗೆ ಅದಕ್ಕಾಗಿ ನೀವೀಗ ಪದುಮ ಸಂಭವನ ವಿಧ ವಿಧದ ತಪದಿಂದ ಮೆಚ್ಚಿಸುದ ಮುನ್ನ ಒದಗಿ ನೀವು ಕೈಗೊಳ್ಳುತ್ತಬೇಕಾದ ವರವ ಅಧಿಕಾರ ನಡೆಸಿದರೆ ಪಡುವೆ ಸಂತಸವ ತಂದಾಗ ಸುರಮಡದಿಯರ ಸೇವೆಗಳ ಪಡಿಸಿ ಕೆಡಿಸಿದನು ಯಾಗಗಳ. ಎದ್ದಳಿಂದ ಈ ತಂದೆ ಮೌನಿ ಪೋತ್ತಮ Thank you. ಹೃದಯದಲ್ಲಿ ಇರುವ ಮಾತನ ಪಂಥವಿರಲು ಮರೆಯ ಸೇರಿ ನಿಂತಿರುವನೆ ಈ ಸಾರಿ ಪಂಥವಿರಲು ಮರೆಯ ಸೇರಿ ನಿಂತಿರುವನೆ ಈ ಸಾರಿ ಅಂದು ಮಾತ್ರ ನುಡಿಯು ಮಾಯವಿಂದು ನಡೆದೆ ಕಾಂಬೆ ಹಗೆಯ ಎಂದು ತೋರ್ಬೆ ಕಂದು ಜಮಗನ ಬರ ನೀ ಪರಿಹರಿದೈಯನು ತರಹರಿದುಂದಲೀ ತರಹರಿದುಂದಲಿ ಕ್ರೂರ ನಗರದೊಳುದಿಲು ಗದ ತೆರದಲಿ ತ್ವರಿತದಿ ಮುನಿಗಳ ಹನನವ ಗೈದನು ತ್ವರಿತದಿ ಮುನಿಗಳ ಗಡಣವ ಮರೆಯಾಗಿರುತ್ತಿರಲು ಹರಿಯೇ ಇನ್ನೇನೆ ಸಗುವೆ ಯತ್ತವೋದರೂ ಬಿಡಲವ ಕಾಣುತ್ತದೋ ಲೋಕಗಳ ಒಬೆರೆನುತ್ತ ಇಳಿದೊಳ ಬೊಕ್ಕನೋ ಮಹಾರ ಸಾದಳವ ಜನನೀ ತು ಜಯ ಶ್ರೀ ಸಿಂಹವಾಹಿನಿ ಜಯ ತು ಜಯ ಮಧುಗೈಠಭಾರಿಣಿ ಜಯ ತು ಜಯ ಮಂಗಳ ಸುಭಾಷಿಣಿ ಜಯ ತು ಜಯ ಶುಭ ಶೋಭನಾಂಗಿಯೇ ಜಯ ಜಯ ಜಗಜ್ಜನನಿ ಇದುವರೆಗೂ ಹಿರಣ್ಯಾಕ್ಷವಧಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸಂಗಡಿಗರು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖವ್ವ ಚನ್ನಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಬೀಸುವ ಪದಗಳು. ಬಂಗಾರದ ಲಿಂಗದ ಕಾಯ ಪ್ರೇಮದ